ಮತ್ತೆ ಬಿತ್ನಾಳ ಯಾವುದೇ ಕಾರಣಕ್ಕೂ ಒಂದರಿಂದ ಎರಡು ಸೆಂಟಿಮೀಟರ್ ಮೀರಬಾರದು, ಮ್ಯಾಕ್ಸಿಮಮ್ ಎರಡು ಸೆಂಟಿಮೀಟರ್ ಸರ್. ಅಷ್ಟೇ, ಅಷ್ಟರೊಳಗೆ ಅದು ಬಹಳ ತುಂಬಾ ಮೇಲೇನೂ ಹಾಕಬಾರ್ದು. ಮಳೆಗಳೆ ಜಾಸ್ತಿ ಬಂದು ಅಥವಾ ನೀರು ಜಾಸ್ತಿ ಕೊಟ್ಟು ಅಂದ್ರೆ ಅದು ಹಂಗೆ ಇದೋಗುತ್ತೆ, ತೇಲ್ಕೊಂಡು ಹೋಗ್ಬಿಡುತ್ತೆ. ಸೊ ತುಂಬಾ ಹಾಳ ಹಾಕಿದ್ರೆ ತುಂಬಾ ನಿಧಾನ ಮೊಳಕೆ ಬರುತ್ತೆ, ಮತ್ತೆ ಸರಿಯಾಗಿ ಬರಲ್ಲ, ಮತ್ತೆ ರೋಗಗಳಿಗೂ ತುತ್ತಾಗ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಇನ್ನು ಈ ನೀರಾವರಿ ಆಶ್ರಯದಲ್ಲಿ ಬೆಳೆದಾಗ ನೀರನ್ನು ಹೇಗೆ ಕೊಡಬೇಕಾಗುತ್ತೆ? ಹಾಂ ಸರ್, ಸರ್ ಇದು ಖಂಡಿತವಾಗ್ಲೂ ನೀರು ಬೇಕೇ ಬೇಕು ಈ ಬೆಳೆಗೆ, ಯಾಕೆಂದ್ರೆ ಸೊಪ್ಪಿನ ಬೆಳೆ ಬೇರಿನ ವಲಯ ತುಂಬ ಮೇಲೆ ಇರೋದ್ರಿಂದ ಕುಷ್ಕಿನಲ್ಲಿ ಬೆಳೆಯೋದು ಕಷ್ಟ. ಕುಷ್ಕಿನಲ್ಲಿ ಮಳೆಗಾಲದಲ್ಲಿ ಬೆಳ್ಕೋಬಹುದು, ಬಟ್ ಬೇರೆ ಇನ್ನಿತರ ಕಾಲದಲ್ಲಿ ಬೆಳಿಬೇಕು ಅಂದ್ರೆ ನೀವು ಅಟ್ಲೀಸ್ಟ್ ಒಂದು ಮಣ್ಣಿನ ಅದ ನೋಡಿಕೊಂಡು ವಾರಕ್ಕೆ ಒಂದ್ಸರಿ ಅಥವಾ ಎರಡು ಸರಿ ಕೊಟ್ಟರು ಆಗುತ್ತೆ. ಕಪ್ಪು ಮಣ್ಣಲ್ಲಾದ್ರೆ ಸ್ವಲ್ಪ ತಡೆಯುತ್ತೆ ಸರ್, ಅದರಲ್ಲಿ ನೀರು ಹಿಡಿದಿಟ್ಟಕ್ಕಂಥ ಶಕ್ತಿ ಜಾಸ್ತಿ ಇರೋದ್ರಿಂದ ಸೊ ನೀರು ಕಡಿಮೆ ಕೊಟ್ಟರು ಆಯಿತು. ಅಕಸ್ಮಾತ್ ಇಲ್ಲವೇ ಇಲ್ಲ, ನಾವು ಯಾವಾಗಲೂ ರೆಗ್ಯುಲರ್ ನೀರು ಕೊಡೋಕ್ಕಾಗಲ್ಲ ಅಂದರೆ ಸಂದಿಗ್ಧ ಹಂತಗಳಿರ್ತವೆ ಸರ್. ಬಿತ್ತನೆ ಮಾಡಿದಾಗ, ಊಬರ ಹಂತದಲ್ಲಿ, ಕಾಳು ಕಟ್ಟ ಹಂತದಲ್ಲಿ, ಕಾಳು ಬಲಿಯುವ ಹಂತದಲ್ಲಿ, ನಾವು ಕ್ರಿಟಿಕಲ್ ಪೀರಿಯಡ್ಸ್ ಅಂತ ಕರೀತೀವಿ, ಸಂದಿಗ್ಧವಾದ ಹಂತಗಳು ಅಂತ. ಆ ಹಂತದಲ್ಲಿ ನಾವು ನಿಯಮಿತವಾಗಿ ನೀರು ಕೊಟ್ಟರೆ ಕಾಳಿನ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕಳೆ ನಿಯಂತ್ರಣದ ಬಗ್ಗೆ ತಾವು ಪ್ರಾರಂಭದಿಂದಲೂ ಹೇಳಿದ್ದೀರಾ? ಹೌದು ಸರ್. ಹೇಗೆ ಕಳೆ ನಿಯಂತ್ರಣ ಮಾಡ್ಕೋಬೇಕು ಸರ್? ಅದೇ, ಒಂದು ನೀವು ಭೂಮಿನ ಎಷ್ಟು ಹದವಾಗಿ ತಯಾರಿ ಮಾಡ್ತೀರಿ, ಮತ್ತೆ ನೀವು ಉಪಯೋಗಿಸ್ತಕ್ಕಂತ ಸಾವಯವ ಗೊಬ್ಬರದಲ್ಲಿ ಕಳೆ ಬೀಜ ಇದೆಯಾ ಇಲ್ಲ ಅನ್ನೋದು ಒಂದು ಅದ್ರ ಮೇಲೆ ಸರಿಯಾಗಿ ಆಗಿರ್ಬೇಕು ಸರ್, 50% ಅಲ್ಲಿ. ಮತ್ತೆ ನಾನು ಇನ್ನೊಂದು ಸಲಹೆ ಕೊಟ್ಟೆ, ನೀವು ಒಂದ್ಸರಿ ನೀರಿದ್ರೆ, ನಿಮ್ಗೆ ವ್ಯವಸ್ಥೆ ಇದ್ರೆ ಇಡೀ ಜಮೀನಿಗೆ ನೀರು ಬಿಟ್ಬಿಟ್ಟು 15 ದಿನ ಸುಮ್ಮನೆ ಇರೋದು ಸರ್. ಕೊಟ್ಟಿಗೆ ಗೊಬ್ಬರ ಹಾಕೂ ಕೂಡ ನೀವು ಕಲ್ಟಿವೇಟ್ ಮಾಡಿಸ್ಬಿಟ್ಟು 15 ದಿನ ಸುಮ್ಮನೆ ಇದ್ಬಿಟ್ರೆ 50% ನಿಮಗೆ ಅಲ್ಲೇ ಹೊರಟೋಗುತ್ತೆ ಕಳೆ. ಇನ್ನು ಏನು ಕಳೆ ಬರುತ್ತೆ ಅದಕ್ಕೆ ನಾವು ಇದಕ್ಕೆ ಕೆಲವೊಂದು ಕಳೆನಾಶಕನ ಬಳಸಲೇಬೇಕು ಅಂತ ಏನು ಹೇಳಲ್ಲ ನಾವು. ಕೆಲವರು ವಾಣಿಜ್ಯ ಮಟ್ಟದಲ್ಲಿ ಬೆಳೆದಾಗ ಬಳಸೋದು ಅನಿವಾರ್ಯ ಕೂಡ ಆಗ್ಬೋದು ಸರ್. ಇದರಲ್ಲಿ ನಮಗೆ ಪೆಂಡಿಮೆಥಾಲಿನ್ ಅಂತ ಒಂದು ಕಳೆನಾಶಕ ಇದೆ, ಇನ್ನು ಆಕ್ಸಿಫ್ಲೋರೆಫನ್ ಅಂತ ಒಂದಿದೆ. ನೀವು ಪೆಂಡಿಮೆಥಾಲಿನ್ ಬಳಸಿದ್ರೆ 1 ಲೀಟರ್ಗೆ 1.4 ಮಿಲಿ ಆ ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡ್ಕೋಬೇಕು. ಆಕ್ಸಿಫ್ಲೋರ್ಫಿನ್ ಆದರೆ 1.5 ಮಿಲಿ/ಲೀಟರ್. ಇದು ಇಲ್ಲಿ ಒಂದು ಸೂಕ್ಷ್ಮ ಏನಪ್ಪ ಅಂದರೆ, ಕಳೆನಾಶಕ ಬಳಸುವಾಗ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ನೀವು ಒಣಗಿರೋ ಮಣ್ಣಿನ ಮೇಲೆ ಕಳೆನಾಶಕ ಹೊಡೆದ್ರೆ ಅದೇನು ಪ್ರಯೋಜನ ಇಲ್ಲ. ಮತ್ತೆ ಇದು ಬಿತ್ತನೆ ಮಾಡಿದ 2 ದಿನದೊಳಗಡೆನೆ ಕೆಲಸ ಆಗ್ಬೇಕು ಸರ್. ಹಿಮ್ಮುಖವಾಗಿ ಅವರು ಮಣ್ಣಿನ ಮೇಲೆ ಸಿಂಪರಣೆ ಮಾಡ್ಕೊಂಡ್ ಬರಬೇಕು. ಒಂದು ಹೆಕ್ಟೇರ್ಗೆ ಸುಮಾರು 500 ಲೀಟರ್ ಸಿಂಪರಣ ದ್ರಾವಣ ಕಳೆನಾಶಕ ಬೇಕಾಗುತ್ತೆ. ಇದು ಒಂದು 20-25 ದಿನದವರೆಗೂ ನಿಮ್ಗೆ ಕಳೆನ ತಡೆಯುತ್ತೆ ಸರ್ ಇದು. ಆಮೇಲೂ ಕಳೆ ಬಂತು ಅಂದ್ರೆ, ಯೂಶುವಲಿ ಕೊತ್ತಂಬರಿನಲ್ಲಿ ಕಳೆ ತೆಗಿಯಲ್ಲ ಸರ್. ಸೊಪ್ಪಿನ ಬೆಳೆಗೆ ಬೆಳೆದಾಗ ನಾವು ಒಂದೇ ಸರಿ ಅದು 25 ದಿನಕ್ಕೆ ಆಗೋದ್ರಿಂದ ಸ್ಟಾರ್ಟಿಂಗ್ ಕಳೆನಾಶಕ ಬಳಸ್ತೀವಿ, 25 ದಿನಕ್ಕೆ ಹಾರ್ವೆಸ್ಟ್ ಮಾಡ್ತೀವಿ. ಬಟ್ ನೀವು ಕಾಳಿಗೆ ಬೆಳೆದಾಗ ಒಂದು ಅಥವಾ 2 ಕೈಗಳೇ, 1 ಕಳೆನಾಶಕ, 1 ಕೈಗಳೇ, 1 ಎಡೆಕುಂಟೆ, ಇದಿಷ್ಟು ಮಾಡಿಕೊಂಡ್ರೆ ನಾವು ಚೆನ್ನಾಗಿ ಕಳೆ ನಿರ್ವಹಣೆಯನ್ನು ಮಾಡಬಹುದು ಸರ್. ಇನ್ನು ಸಸ್ಯ ಸಂರಕ್ಷಣೆ ಕಡೆಗೆ ಬಂದಾಗ ಸರ್, ಯಾವ ಕೀಟ ರೋಗಗಳ ಕಡೆಗೆ ಗಮನ ಕೊಡಬೇಕು ಅಂತೀರಿ ಸರ್? ಇದರಲ್ಲಿ ಪ್ರಮುಖವಾಗಿ 2ನೇ, 1 ಹೆಫಿಡ್ಸ್ ಅಂತ ಕರಿತೀವಿ, ಹೇನು ಸಸ್ಯ ಹೇನು ಅಂತ ಒಂದು, ಇನ್ನೊಂದು ಬೂದಿ ರೋಗ. ಅದರಲ್ಲೂ ನಾವು ಚಳಿಗಾಲದಲ್ಲಿ ಈ ಕಾಳಿಗೋಸ್ಕರ ಬೆಳೆದಿರತಕ್ಕಂಥ ಬೆಳೆನಲ್ಲಿ ಬೂದಿ ರೋಗ ಜಾಸ್ತಿ ಬರುತ್ತೆ. ಸೊ ಈ ನೀವು ಹೇನುಗಳಿಗೆ ನಿರ್ವಹಣೆಗೆ ನಾನು ಮೊದಲೇ ಹೇಳ್ದಂಗೆ ನೀವು ಬೇವಿನ ಹಿಂಡಿ ಅಥವಾ ಒಂಗೆ ಹಿಂಡಿ ಹಾಕಿರಬೇಕು, 1ನೇದು. ಅವು ರಸ ಇರೋ ಕೀಟ ಆಗಿರೋದ್ರಿಂದ, ಮತ್ತೆ ಬೇವಿನ ಎಣ್ಣೆ ಸಿಗುತ್ತೆ ನಿಮಗೆ, ಅದನ್ನ ಬಳಸ್ಬೋದು. ಅಥವಾ ಹೆಸರುಘಟ್ಟದಲ್ಲಿ ಬೇವಿನ ಸೋಪ್ ಮಾಡಿದ್ರೆ, ನೀಮ್ ಸೋಪ್ ಅಂತ, ಅದನ್ನ ಬಳಸ್ಕೋಬಹುದು. ಅಥವಾ ನೀವು ಹಂಟು ಬಲೆಗಳನ್ನ ಸ್ವಲ್ಪ ಅಲ್ಲಲ್ಲೇ ಹಾಕಿದ್ರೆ ಸರ್, ಯಾಕೆ ಅಂದ್ರೆ ಇದು ನಾವು ಸೊಪ್ಪನ್ನೇ ನೇರವಾಗಿ ತಿನ್ನೋದ್ರಿಂದ ರಾಸಾಯನಿಕ ಉಳಿಕೆಗಳು ಇರಬಾರ್ದು ಅಂತ. ನನ್ನ ಸೊಪ್ಪಿಗೆ ಕೊತ್ತಂಬರಿ ಬೆಳೆ ಯಾರೇ ಬೆಳೆದ್ರು ಯಾವುದೇ ಕಾರಣಕ್ಕೂ ಈ ರೋಗ ಕೀಟ ನಿರ್ವಹಣೆಗೆ ರಾಸಾಯನಿಕಗಳನ್ನ ಬಳಸಬೇಡಲಿ ಅಂತಾನೆ ನಾನು ಶಿಫಾರಸ್ ಮಾಡ್ತಾ ಬಂದಿದ್ದೀವಿ ಸರ್. ಅದು ಉತ್ತಮವಾದಂತಹ ಕ್ರಮ ಕೂಡ. ಸಿಂಧು ಅಂತ ಒಂದು ನಾರ್ತ್ ಇಂಡಿಯಾದ ಒಂದು ತಳಿ ಇದೆ ಸರ್, ಅದಕ್ಕೆ ಈ ಹೇನುಗಳು ಬರೋದಿಲ್ಲ, ನಿರೋಧಕತೆ ಇದೆ, ಅದನ್ನು ಕೂಡ ನಮ್ಮ ರೈತರು ಅಳವಡಿಸ್ಕೋಬಹುದು. ಇನ್ನು ಅದ್ ಬಿಟ್ಟು ರೋಗದಲ್ಲಿ ನಾನಾಗ್ಲೇ ಹೇಳ್ದಂಗೆ ಬೂದಿ ರೋಗ ಜಾಸ್ತಿ ಕಾಣಿಸುತ್ತೆ ಚಳಿಗಾಲದಲ್ಲಿ. ಸೊ ಎಲ್ಲ ಎಲೆ ಎಲ್ಲ ನಿಮಗೆ ಬೆಳ್ಳಗಾಗ್ಬಿಟ್ಟು ಎಲ್ಲ ಉದುರೋಗಿ ಹಂಗೆ ಲಾಸ್ ಆಗ್ಬಿಡುತ್ತೆ. ನೀವು ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ತುಂಬಾ ನಷ್ಟವನ್ನು ಉಂಟು ಮಾಡುತ್ತೆ ಸರ್. ಸೊ ಇದಕ್ಕೆ ನಾವು ಗಂಧಕನ ಬಳಸ್ತೀವಿ ಸಾಮಾನ್ಯ ನೀರಿನಲ್ಲಿ ಕರಗಕಂದಾಗ ಲೀಟರ್ಗೆ 3 ಗ್ರಾಮ್ 1 ಅಥವಾ 2 ಸ್ಪ್ರೇ ಮಾಡಬಹುದು. ಮತ್ತೆ ಇನ್ನೊಂದು, ತಳಿಗಳ ಆಯ್ಕೆ ಮಾಡೋ ಸಂದರ್ಭದಲ್ಲೂ ಕೂಡ ನಾವು ಒಂದು ಪಾಯಿಂಟ್ ಗಮನಿಸಬೇಕು. ಈ ನಾ ಆಯ್ಕೆ ಮಾಡ್ಕೊಂಡಿರೋ ತಳಿ ಈ ಬೂದಿ ರೋಗಕ್ಕೆ ನಿರೋಧಕತೆ ಇದೆಯಾ ಇಲ್ವಾ ಅಂತ. ತಮಿಳ್ನಾಡಲ್ಲಿ ಒಂದು ಕೋತ್ರಿ ಅಂತ ಒಂದು ವೆರೈಟಿ, ಅದು ನಮ್ಮ ಎಲ್ಲಾ ಕಂಡೀಷನ್ಗೂ ಆಗುತ್ತೆ ಸರ್. ಕೋತ್ರಿ ಅಂತ ಬರಕ್ಕೂ ನಿರೋಧಕತೆ ಇದೆ, ಬೂದಿ ರೋಗಕ್ಕೂ ನಿರೋಧಕತೆ ಇದೆ. ಸೊ ಹಂಗಾಗಿ ಜಾಣತನ ಅಲ್ಲಿ ನಾವು ತೋರಿಸಿದ್ರೆ ಸ್ವಲ್ಪ ಈ ರೋಗ ಕೀಟನ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ಯಾವ ಹಂತದಲ್ಲಿ ನಾವು ಕಟಾವು ಮಾಡ್ಕೋಬೇಕಾಗತ್ತೆ, ಎಷ್ಟೆಷ್ಟು ಇಳುವರಿಯನ್ನು ನಾವು ಪಡ್ಕೋಬಹುದು ಅಂತ?

ಇಲ್ಲಿ ಕೊತ್ತಂಬರಿನಾದ್ರೆ ನಾವು ಬೀಜನೇ ಹಾಕ್ಬೇಕು ಸರ್. ಇಲ್ಲಿ ಎರಡು ಸಾಧ್ಯತೆ ಇದೆ, ನೀವು ನೇರ ಬೀಜ ಬಿತ್ತನೆ ಮಾಡಬಹುದು, ಯಾಕೆಂದ್ರೆ ಸ್ಟಾರ್ಟಿಂಗ್ ಬೀಜ ಬಿತ್ತಿದ ಮೇಲೆ ಎರಡು ತಿಂಗಳು ತುಂಬಾ ನಿಧಾನ. ಸಸಿ ಮಡಿ ಮಾಡೂ ಕೂಡ 45 ದಿನ ಆದ್ಮೇಲೆ ಅವುಗಳನ್ನ ನಾವು ನಾಟಿನೂ ಕೂಡ ಮಾಡಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆತರ ಮಾಡಿದ್ರೆ ಬಿತ್ತನೆ ನಿಮಗೆ ಹೆಕ್ಟೇರ್ಗೆ 3-5 ಕೆಜಿ ಸಾಕು. ನೀವು ನೇರ ಬಿತ್ತನೆ ಮಾಡಬೇಕು ಅಂದ್ರೆ 12 ಕೆಜಿ ಬೀಜ ಬೇಕು. ಬೀಜಕ್ಕೆ ಕಾಸ್ಟ್ ಜಾಸ್ತಿ ಇದೆ, ಇದರಲ್ಲಿ ದರ ಜಾಸ್ತಿ ಇದೆ. ಇದು ನಿಧಾನಕ್ಕೆ ಬೆಳೆಯೋದ್ರಿಂದ ಸ್ಟಾರ್ಟಿಂಗ್ 2 ತಿಂಗಳು ಕಳೆದ ಸಮಸ್ಯೆ ಆಗ್ಬೋದು. ನೀವು ಟ್ರಾನ್ಸ್ಪ್ಲಾಂಟಿಂಗ್ ನಾಟಿ ಮಾಡಿದ್ರೆ, ಸಸಿ ಮಡಿ ಮಾಡಿ ನಾಟಿ ಮಾಡಿದ್ರೆ ಅಲ್ಲಿ ಕಳೆದು ಕೂಡ ನಿರ್ವಹಣೆ ಆಗುತ್ತೆ, ಅಥವಾ ಬೇರೆ ಬೆಳೆ ಬೆಳ್ಕೊಳ್ಳೋದಕ್ಕೆ ನಮ್ಮ ರೈತರಿಗೆ ಅವಕಾಶ ಸಿಗುತ್ತೆ. ಇಲ್ಲೂ ಬಿತ್ತನೆ ಆಳ ತುಂಬಾ ಕಡಿಮೆ ಇರಬೇಕು ಸರ್. ಯಾಕೆ ನಮ್ಮ ರೈತರು ಜಾಸ್ತಿ ಬೆಳೀತಾ ಇಲ್ಲ ಅಂದ್ರೆ, ಇಲ್ಲಿ ಇದು ಒಂದೇ ಸರಿ ಕಾಳು ಬಲಿಯೋದಿಲ್ಲ, 4-5 ಬಾರಿ ಬೇರೆ ಬೇರೆ ಹಂತದಲ್ಲಿ ಬಲಿತವೆ ಸರ್. 5 ಸರಿ ಕಟಾವು ಮಾಡಬೇಕು. ಈ ಕೊತ್ತಂಬರಿ ಎಲ್ಲ ಆದ್ರೆ ಒಂದೇ ಸರಿ ತೆಗೆದು ಬಿಡ್ತಾರೆ ರೈತರು, ಅದೊಂದು ಕಷ್ಟ ಇದೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನೆರಳಲ್ಲೇ ಒಣಗಿಸ್ಬೇಕು. ನೀವು ಬಿಸಿಲಲ್ಲಿ ಒಣಗಿಸಿದ್ರೆ ಬಣ್ಣ ಹೋಗುತ್ತೆ, ಮತ್ತೆ ಸುವಾಸನೆನೂ ಹೋಗುತ್ತೆ. ನಿಮಗೆ ಮಾರ್ಕೆಟ್ ನಲ್ಲಿ ದರ ನಿಗದಿ ಮಾಡೋದು ಬಣ್ಣ ಮತ್ತೆ ಸುವಾಸನೆ ಎರಡರಿಂದ, ತಿಳಿ ಹಸಿರು ಬಣ್ಣ ಇರಬೇಕು. ಬಟ್ ಆ ಒಂದು ರಿಸ್ಕ್ ನ ನಮ್ಮ ರೈತರು ತಗೊಂಡು 3-4 ಸರಿ ಹಂತ ಹಂತವಾಗಿ ಕಟಾವು ಮಾಡಿ ನೆರಳಲ್ಲಿ ಒಣಗಿಸ್ಕೊಟ್ರೆ ಉತ್ಕೃಷ್ಟವಾದ ಸೋಂಪನ್ನು ಬೆಳೆದು ಒಳ್ಳೆ ಆದಾಯನೂ ಕೂಡ ನಿರೀಕ್ಷೆ ಮಾಡಬಹುದು ಸರ್. ಇದಕ್ಕೂ ಕೂಡ ನಾನೇನು ಕೊತ್ತಂಬರಿಗೆ ಹೇಳಿದ್ದೆ, ಕಳೆ ನಿಯಂತ್ರಣ ಅದೇ ಕಳೆನಾಶಕಗಳನ್ನ ಬಳಸಬಹುದು. ಏನು ಬರುತ್ತೆ ಅದನ್ನ ನಾನು ಆಗ್ಲೇ ನಿರ್ವಹಣೆ ಹೇಳಿದ್ದೀನಿ. ಮತ್ತೆ ಇಲ್ಲೂ ಕೂಡ ಆಲ್ಟರ್ನೇಟಿವ್ ರೋಗ ಒಂದು ಬರುತ್ತೆ, ಆಲ್ಟರ್ನೇಟಿವ್ ಫಂಗಸ್ ಇಂದ ಬರತಕ್ಕಂಥ ರೋಗ, ಅದನ್ನ ಈ ಮ್ಯಾಂಕೋಜೆಬ್ ಬಳಸೋದ್ರಿಂದ ನಿರ್ವಹಣೆ ಮಾಡಬಹುದು. ಇರಿಗೇಷನ್ ಕಡಿಮೆ ಮಾಡಬೇಕು. ಮತ್ತೆ ಪೌಡ್ರಿ ಮಿಲ್ಡಿವ್ ಏನಾದ್ರು ಬರುತ್ತೆ ಅಂದ್ರೆ, ಅಲ್ಲಿ ಅಜ್ಮೀರ್ ಫೆನಲ್ 1 ಅಂತಿದೆ, ಬೂದಿ ರೋಗ ನಿರೋಧಕ ತಡಿ, ಅದನ್ನ ಕೂಡ ಬಳಸ್ಕೋಬಹುದು. ಇಲ್ಲಿ ಅಂತರ ಸ್ವಲ್ಪ ಕೊತ್ತಂಬರಿಗಿಂತ ಜಾಸ್ತಿ ಕೊಡ್ಬೇಕು ಸರ್. 1-2 ಅಡಿ ಸಾಲಿನ ಸಾಲಿಗೆ 1.5-2 ಅಡಿ ಕೊಡಬೇಕು. ಬಿತ್ತನೆಯಿಂದ ಬಿತ್ತನೆಗೆ 15-20 ಸೆಂಟಿಮೀಟರ್ ಕೊಡಬೇಕು. ಇದನ್ನು ಕೂಡ ನೀರಾವರಿ ಆಶ್ರಯದಲ್ಲೇ ಬೆಳಿಬೇಕಾಗುತ್ತೆ. ಖಂಡಿತ ಸರ್, ಯಾಕೆಂದ್ರೆ ಇದು ನೀವು ಚಳಿಗಾಲದಲ್ಲಿ ಬಿತ್ತದ್ರಿಂದ ದೀರ್ಘಾವಧಿ ಬೆಳೆ, ದೀರ್ಘಾವಧಿ 6 ತಿಂಗಳು ಬೇರೆ ಆಗುತ್ತೆ. ಕಾಳು ಬಲಿಯುವಾಗ ಒಣವೇ ಬೇಕು, ಗಿಡ ಬೆಳೆಯುವಾಗ ತಂಪು ವಾತಾವರಣ ಬೇಕು. ಸೊ ಹಂಗಾಗಿ ನಾವು ಚಳಿಗಾಲದಲ್ಲಿ ಬಿತ್ತಿ ಬೇಸಿಗೆ ಶುರುವಾಗ ಮುಂಚೆ ಕಟಾವು ಮಾಡಿದ್ರೆ ಸೂಕ್ತ ಸರ್. ಇಳುವರಿನೂ ಚೆನ್ನಾಗಿ ಬರುತ್ತೆ. ಹಾ, ಇಳುವರಿನೂ ಸುಮಾರು ನಿಮಗೆ 12-15 ಕ್ವಿಂಟಾಲು, ಕೆಲವರೆಲ್ಲ 20 ಕ್ವಿಂಟಲ್ ತೆಗೆದಿರೋ ರೈತರು ಗುಜರಾತ್ ರಾಜಸ್ಥಾನದಲ್ಲಿ ಇದ್ದಾರೆ ಸರ್. ಅಂದ್ರೆ ಈಗ ಕಟಾವು ಹೇಗೆ ಮಾಡ್ಕೋಬೇಕಾಗುತ್ತೆ, ಎಲ್ಲಿ ಬೀರ್ತವೆ ಬೀಜಗಳಿವು ಸರ್? ಇದು ಕೊತ್ತಂಬರಿ ತರನೇ ಬರುತ್ತೆ ಬೀಜ, ಅದರಲ್ಲಿ 4-5 ಹಂತದಲ್ಲಿ ಬಲಿಯುತ್ತೆ ಸರ್. ಸೊ ನಾವು ಯಾವ ರೀತಿ ಬಲಿಯುತ್ತೆ ಹಂಗೆ ತಕ್ಕೋಬೇಕು. ಅಟ್ಲೀಸ್ಟ್ ಮಿನಿಮಮ್ 3 ಆದ್ರೂ ಮಾಡಬೇಕು. ಯಾಕೆಂದ್ರೆ ನೀವು ಬೇಗ ಕಟಾವು ಮಾಡಿದ್ರೆ ತೂಕ ಜಾಸ್ತಿ ಬರೋದಿಲ್ಲ, ತಡವಾಗಿ ಕಟಾವು ಮಾಡಿದ್ರೆ ಎಲ್ಲ ಅಲ್ಲೇ ಉದುರೋಗುತ್ತೆ, ಮತ್ತೆ ಬಣ್ಣ ಬದಲಾಗುತ್ತೆ. ಇನ್ನು ಸ್ವಲ್ಪ ಹಸಿ ಇರುವಾಗಲೇ, ಹೌದು ಹೌದು, ಒಂದು 50% ಬಲ್ತಿರುವಾಗ ನಾವು ಯೂಶುವಲಿ ಕಟಾವು ಮಾಡಿರ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಒಂದ್ಸರಿ ಕಟಾವು ಮಾಡಕ್ ಸಾಧ್ಯನೇ ಇಲ್ಲ, ಮಿನಿಮಮ್ 3 ಸರಿ ಕಟಾವು ಮಾಡಿದ್ರೆ ತುಂಬಾ ಕಟಾವು ಮಾಡ್ಕೋಬೇಕು. ಹೌದು ಸರ್. ಆಮೇಲೆ ಇನ್ನೊಂದು, ನೆರಳಲ್ಲೇ ಒಣಗಿಸ್ಬೇಕು 8-10 ದಿನ. ಸೊ ಇದೆರಡು ಸೂಕ್ಷ್ಮಗಳನ್ನ ರೈತರು ಗಮನಿಸ್ಬಿಟ್ಟು ಈ ಬೆಳೆಗಳನ್ನ ಬೆಳೆಯಬಹುದಾಗಿದೆ ಸರ್. ರೈತ ಬಾಂಧವರೇ, ತಮಗೆ ಈ ಒಂದು ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BS ಹರೀಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9485055